ಶರಣ ಶರಣಾರ್ಥಿ. ನಾನು ಇವತ್ತಿನ ಪ್ರಸಂಗದೊಳಗೆ ಏನದ ಅಂತಂದ್ರೆ, ಇವತ್ತಿನ ಪ್ರಸಂಗದೊಳಗ ಮೊದಲಿಗೆ ನಿತ್ಯಮೇಕ ಸಂದೇಶ, ಆನಂತರ ಪದ್ಮವಾಣಿಯಲ್ಲಿ ವಿಜಯಪುರದ ಮೀನುಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ವಿಜಯಕುಮಾರ್ ಅವರೊಡನೆ ಮೀನು ಕೃಷಿಯಲ್ಲಿ ಬಯೋಟೆಕ್ ನೀಲಿ ಕ್ರಾಂತಿ ತಂತ್ರಜ್ಞಾನ ಕುರಿತು ಸಂದರ್ಶನ ಕೇಳುವರು. ಇವರನ್ನು ಸಂದರ್ಶಿಸುತ್ತಾರೆ ಸೋಮಶೇಖರ್ ಎಸ್ ವೈ. ಆನಂತರ ಅನ್ನಾನಂದ ಮಹಾರಾಜ್ ಹಾಗೂ ಸಂಘಟನೆಗಳಿಂದ ಜನಪದ ಗೀತೆಗಳನ್ನು ಕೇಳಬಹುದು. ಈಗ ಮೊದಲಿಗೆ ಪ್ರಕರಣಗಳು, ಅನಂತರ ನಿತ್ಯಮೇಕ ಸಂದೇಶ ಮರು ಬರಲಿದೆ. ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದೊಳಗ ಇದ್ದೀವಿ. ಮೀನು ಕೃಷಿಯ ಬಗ್ಗೆ ವಿಶೇಷವಾದಂತಹ ಒಂದು ಮಾಹಿತಿಯನ್ನ ನಾವು ಇಲ್ಲಿ ತಜ್ಞರಿಂದ ಪಡ್ಕೊಂಡು ತಮಗೆ ತಿಳಿಸುವಂತಹ ಒಂದು ಕಾರ್ಯದೊಳಗ ತೊಡಗಿದ್ದೀವಿ. ಈ ಕೇಂದ್ರದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಎಸ್ ವಿಜಯಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳು ಮೀನು ಕೃಷಿಯೊಳಗ ಬರ್ತಾ ಇದ್ದಾವೆ, ಸಾಕಷ್ಟು ಸಂಶೋಧನೆ ಆಗ್ತಾ ಇದ್ದಾವೆ. ಅಂತಹ ವಿಚಾರಗಳನ್ನ ನಾವು ಅವರ ಮೂಲಕ ತಮಗೆ ತಲುಪಿಸುವಂತಹ ಒಂದು ಕಾರ್ಯ ಮಾಡ್ತಾ ಇದ್ದೀವಿ. ತಾವೆಲ್ಲ ಕೇಳಿರಬಹುದು ಬಲೂನ್ ಫ್ಲಾಕ್ ಅನ್ನುವಂತಹ ಒಂದು ತಂತ್ರಜ್ಞಾನ ಇತ್ತೀಚೆಗೆ ಬಹಳ ಜನಪ್ರಿಯ ಆಗ್ತಾ ಇರುವಂತಹದ್ದು. ಈ ಬಯೋಫ್ಲಾಕ್ ತಂತ್ರಜ್ಞಾನವನ್ನ ನೀಲಿ ಕ್ರಾಂತಿ ಅಂತೇಳಿ ಕೂಡ ಪರಿಗಣಿಸಲಾಗ್ತಾ ಇದೆ. ಈ ತಂತ್ರಜ್ಞಾನದಿಂದ ನೀರಿನೊಳಗೆ ಇರುವಂತಹ ಏನು ಪೋಷಕಾಂಶಗಳಾದವ ಅವುಗಳನ್ನ ನಿರಂತರವಾಗಿ ಮರುಬಳಕೆ ಮಾಡಬಹುದು ಮತ್ತು ಸಾಕಾಣಿಕಾ ಪದ್ದತಿಯೊಳಗೆ ಉತ್ತಮವಾದಂತಹ ಒಂದು ಫಲಿತಾಂಶವನ್ನ ಹೊಂದಬಹುದು. ಬಿಎಫ್ಟಿ ಅನ್ನುವಂತಹದ್ದು ಪರಿಸರ ಸ್ನೇಹಿ ಸಾಕಾಣಿಕಾ ತಂತ್ರಜ್ಞಾನ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೂಕ್ಷ್ಮ ಜೀವಿಗಳ ಉತ್ಪಾದನೆಯನ್ನ ಇದು ಆಧರಿಸಿದೆ, ಅದಕ್ಕೆ ಈ ಬಯೋಫ್ಲಾಕ್ ಅಂತ ಹೇಳಿ ಕರೀತಾ ಇದ್ದಾರೆ. ಈ ವಿಷಯದ ಬಗ್ಗೆ ನಾವು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಳ್ಳೋಣ. ಬಯೋಫ್ಲಾಕ್ ತಂತ್ರಜ್ಞಾನ ಯಾವ ರೀತಿ ಅಳವಡಿಸಿಕೊಳ್ಬಹುದು, ಯಾವ ರೀತಿ ಇದು ಕೆಲಸ ಮಾಡ್ತಾ ಇದೆ, ಇದರಿಂದ ಏನೇನು ಲಾಭಗಳದಾವ ಅನ್ನುವಂತ ಎಲ್ಲಾ ವಿಚಾರಗಳನ್ನ ನಾವು ತಿಳ್ಕೊಂಡ್ರೆ ನಮ್ಮ ಕೃಷಿಯನ್ನ ಇನ್ನೂ ಹೆಚ್ಚಿನ ಎತ್ತರಕ್ಕೆ ನಾವು ತೆಗೆದುಕೊಂಡು ಹೋಗಬಹುದು. ಡಾಕ್ಟರ್ ವಿಜಯಕುಮಾರ್ ಅವರೇ, ಬಯೋಫ್ಲಾಕ್ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಮತ್ತೆ ಆ ತಂತ್ರಜ್ಞಾನದ ಬಗ್ಗೆ ನಮ್ಮ ರೈತರಿಗೆ ವಿಶೇಷವಾದಂತಹ ಒಂದು ಮಾಹಿತಿಯನ್ನ ಮಾಡಿಕೊಡಬೇಕು ತಾವು, ಈ ಕಾರ್ಯಕ್ರಮಕ್ಕೆ ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಹಾಗೂ ಆಕಾಶವಾಣಿಯ ಸಿಬ್ಬಂದಿಯವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ತಾವು ಈಗಾಗಲೇ ಚರ್ಚೆಯನ್ನು ಮಾಡಿದಂಗೆ ಬಯೋಫ್ಲಾಕ್ ತಂತ್ರಜ್ಞಾನ ಅಥವಾ BFT ಅನ್ನೋದೊಂದು ಹೊಸ ತಂತ್ರಜ್ಞಾನ. ಇದು ಸುಮಾರು ಒಂದು ನೀಲಿ ಕ್ರಾಂತಿ ಅಂತಾನೆ ಬಹಳ ಫೇಮಸ್ ಆಗ್ತಾ ಇರೋದು. ಜಾಗತಿಕ ಜನಸಂಖ್ಯೆಗೆ 2050 ಹೋಲಿಕೆ ಮಾಡಿದಾಗ ಅದೊಂದು ನೆನೆಸ್ಕೊಂಡಾಗ 96 ಬಿಲಿಯನ್ ತಲುಪುವಂತ ನಿರೀಕ್ಷೆ ಇದೆ ಈ ಜನಸಂಖ್ಯೆ. ಅಂತದ್ರಲ್ಲಿ ಪ್ರಾಣಿಜನ್ಯ ಪ್ರೋಟೀನ್ ಅಥವಾ ಪ್ರೋಟೀನ್ ಯುಕ್ತವಾದಂತಹ ಆಹಾರವನ್ನು ಪೂರೈಕೆ ಮಾಡೋದು ಇದೆಯಲ್ಲ, ಇದು ಬಹಳ ಕಷ್ಟಕರವಾದಂತಹ ಒಂದು ಸಮಸ್ಯೆ ಆಗಬಹುದು ಮುಂದಿನ ದಿನಗಳಲ್ಲಿ. ಮುಂದಿನ ನಾವು ಭವಿಷ್ಯದ ಒಂದು ಪೀಳಿಗೆಯನ್ನ ನಾವು ಗಮನದಲ್ಲಿ ಇಟ್ಟುಕೊಂಡು ನಾವು ನೋಡೋದಾದ್ರೆ ಈ ಸಂಪನ್ಮೂಲಗಳನ್ನು ಕಾಪಾಡಿಕೊಳ್ಳೋ ಜೊತೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರೋಟೀನ್ಗಳನ್ನು ಒದಗಿಸುವುದು ಒಂದು ದೊಡ್ಡ ಸವಾಲು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪ್ರಾಣಿಜನ್ಯ ಮತ್ತು ಸಸ್ಯಜನ್ಯ ಪ್ರೋಟೀನ್ಗಳನ್ನು ಒದಗಿಸೋದು ಇನ್ನೊಂದು ಸವಾಲು. ಈ ಸವಾಲುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ನಾವು ನಿರ್ವಹಿಸಿದ್ದೇ ಆದಲ್ಲಿ ಉತ್ತಮ ಸಮಾಜವನ್ನ, ಸ್ವಸ್ಥ ಸಮಾಜವನ್ನ ನಾವು ನಿರ್ಮಾಣ ಮಾಡಿಕೊಳ್ಳೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬಹುದು ಅನ್ನುವುದು ನನ್ನ ಒಂದು ಅಭಿಪ್ರಾಯ. ಸೊ ಮುಂದುವರೆದು ಹೇಳೋದಾದರೆ ಬಯೋಫ್ಲಾಕ್ ತಂತ್ರಜ್ಞಾನ ಅಥವಾ ನೀಲಿ ಕ್ರಾಂತಿ ಎಂದೇ ಪರಿಗಣಿಸಿರುವ ಈ ಬಯೋಫ್ಲಾಕ್ ತಂತ್ರಜ್ಞಾನ ಪ್ರಥಮವಾಗಿ ಇಂಡೋನೇಷ್ಯಾದಲ್ಲಿ ಪ್ರಾರಂಭ ಆಯಿತು. ಇದರದ್ದು ಒಂದು ಮೂಲ ಉದ್ದೇಶ ಏನು ಅಂದ್ರೆ, ಈ ತಂತ್ರಜ್ಞಾನದ್ದು ನೀರಿನಲ್ಲಿರುವ ಪೋಷಕಾಂಶಗಳನ್ನು ನಿರಂತರವಾಗಿ ಮರುಬಳಕೆ ಮಾಡಬಹುದು. ಈ ಮರುಬಳಕೆಯನ್ನು ಮಾಡುವ ಒಂದು ವಿಧಾನವನ್ನೇ ಬಯೋಫ್ಲಾಕ್ ಅಂತ ಹೇಳ್ತೇವೆ. ಈ ಪದ್ಧತಿಯಿಂದ ಒಳ್ಳೆಯ ರಿಸಲ್ಟ್ ಅಂದ್ರೆ ಉತ್ತಮ ಫಲಿತಾಂಶವನ್ನು ನಾವು ನಿರೀಕ್ಷೆಯನ್ನು ಮಾಡಿದ್ದೇವೆ. ಈಗಾಗಲೇ ಅದು ಪ್ರೂವ್ ಆಗಿದೆ. ಕನಿಷ್ಠ ಅಥವಾ ಶೂನ್ಯ ನೀರಿನ ವಿನಿಮಯ, ಯಾವುದೇ ಒಂದು ಸಾಕಾಣಿಕೆ ಕೊಳಗಳೆಲ್ಲ ನಿರ್ವಹಣೆ ಮಾಡಬೇಕಾದ್ರೆ ನೀರನ್ನ ನಾವು ಎಕ್ಸ್ಚೇಂಜ್ ಅಥವಾ ವಿನಿಮಯವನ್ನ ಮಾಡಿಕೊಳ್ಬೇಕಾಗುತ್ತೆ. ಯಾಕೆಂದ್ರೆ ಕಶ್ಮಲವಾದ ಅಥವಾ ನೈರ್ಮಲ್ಯ ನೀರುಗಳನ್ನ ನಾವು ಹೊರಗಡೆ ಹಾಕಬೇಕಾಗುತ್ತೆ ಮತ್ತು ಶುದ್ಧವಾದಂತಹ ನೀರುಗಳನ್ನ ಮಿನಿಮಮ್ ನಾವು ಕೊಡಲೇಬೇಕಾಗುತ್ತೆ. 15-20 ದಿನಕ್ಕೆ ಒಂದು ಸಾರಿ ನೀರುಗಳನ್ನ ಎಕ್ಸ್ಚೇಂಜ್ ಮಾಡೋದು ಅಥವಾ ವಿನಿಮಯ ಮಾಡಿಕೊಳ್ಳೋದು ನಾವು ನೋಡಿರ್ತೀವಿ, ಬದಲಾವಣೆ ಮಾಡಿಕೊಳ್ಳೋದು. ಆದ್ರೆ ಇಲ್ಲಿ ಅದೇ ನೀರನ್ನ ಮರುಬಳಕೆ ಮಾಡುವುದು ಒಂದು, ಅಥವಾ ಅದೇ ನೀರನ್ನ ನೈರ್ಮಲ್ಯ ಹೊಂದದೇ ಇರುವ ರೀತಿಯಲ್ಲಿ ಕಾಪಾಡಿಕೊಂಡು ಬರುವಂತಹದ್ದು ಈ ಒಂದು ತಂತ್ರಜ್ಞಾನನೇ ಬಯೋಫ್ಲಾಕ್ ಅಂತ ಹೇಳ್ತೇವೆ. ಇದು ಉತ್ತಮ ಫಲಿತಾಂಶ ಇರೋದ್ರಿಂದ ಇತ್ತೀಚೆಗೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲೂ ಸಹ ಇದು ಸಣ್ಣ ಪ್ರಮಾಣದಲ್ಲಿ, ಮಧ್ಯಮ ಪ್ರಮಾಣ ಮತ್ತು ದೊಡ್ಡ ಪ್ರಮಾಣದ ಒಂದು ಯೋಜನೆಗಳನ್ನು ಸಹ ರೂಪಿಸಿಕೊಂಡಿದ್ದಾರೆ. ಇದು 7.5 lakhs ಇಂದ ಹಿಡಿದು 50 ಲಕ್ಷದವರೆಗೂ ಘಟಕದ ವೆಚ್ಚ ಈ ಒಂದು ಬಯೋಫ್ಲಾಕ್ ಇದೆ. ಈ ಬಯೋಫ್ಲಾಕ್ ಪರಿಸರ ಸ್ನೇಹ ಆಗಿದ್ದು ಸೂಕ್ಷ್ಮ ಜೀವಿಗಳ ಉತ್ಪಾದನೆಯನ್ನ ಆಧರಿಸಿರುತ್ತೆ. ಇದನ್ನೇ ಬಯೋಫ್ಲಾಕ್ ಎಂದು ನಾವು ಕರಿತಾ ಇದ್ದೀವಿ. ಇವುಗಳು ಕೊಳಗಳಲ್ಲಿ ಸ್ಥಗಿತಗೊಂಡ ತೇಲುವ ಜೀವಂತ ಮತ್ತು ಸತ್ತ ಕಣಗಳ ಸಾವಯವ ವಸ್ತುಗಳು ಅಥವಾ ಫೈಟೋಪ್ಲಾಂಕ್ಟನ್ಸ್ಗಳು, ಬ್ಯಾಕ್ಟೀರಿಯಾಗಳು ಮತ್ತು ಫಂಗೈಗಳು ಅಂದ್ರೆ ಉಪಯುಕ್ತವಾದಂತಹ ಸೂಕ್ಷ್ಮ ಜೀವಿಗಳನ್ನು ಒಟ್ಟುಗೂಡಿಸಿಕೊಂಡು ಮೊತ್ತವಾಗಿರುವಂತಹದನ್ನ ನಾವು ಬಯೋಫ್ಲಾಕ್ ಅಂತ ಹೇಳ್ತೇವೆ. ಈ ಉತ್ಪನ್ನಗಳನ್ನ ಸಾಕಾಣಿಕಾ ಕೊಳಗಳಲ್ಲಿ ನಾವು ಮೀನುಗಳಿಗೆ ಆಹಾರವಾಗಿ ಕೊಡೋದ್ರ ಮೂಲಕ ಹಾಗೂ ಆಂಟಿಬಾಡಿಯಾಗಿ ಇದು ಆಕ್ಟ್ ಮಾಡೋದ್ರಿಂದ ಈ ಮೀನುಗಳಿಗೆ ಸದೃಢವಾಗಿ, ಆರೋಗ್ಯವಂತವಾಗಿ ಮತ್ತೆ ಬೆಳೆಯುವ ಆಹಾರ ಪರಿವರ್ತನೆ ಅಥವಾ ಮಾಂಸ ಪರಿವರ್ತನೆ ಆಗೋದ್ರಲ್ಲಿ ಹೆಚ್ಚಿನ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಈ ಒಂದು ನೀರಿನಲ್ಲಿ ಅಂದ್ರೆ ಫ್ಲಾಕ್ ಇರುವಂತಹ ನೀರಿನಲ್ಲಿ ಬೆಳವಣಿಗೆ ಆದಂತಹ ಮೀನುಗಳು ಅತ್ಯಂತ ವೇಗವಾಗಿ ಬೆಳೆದು ಬೇಗ ಇಳುವರಿಗೆ ಬರೋದ್ರಿಂದ ರೈತರಿಗೆ ಒಂದು ಲಾಭದಾಯಕ ಅಂದ್ರೆ ತಪ್ಪಾಗಲಾರದು. ಮತ್ತೆ ಈ ಒಂದು BFT ಅಥವಾ ಬಯೋಫ್ಲಾಕ್ ತಂತ್ರಜ್ಞಾನ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ನಾವು ನೋಡೋದಾದ್ರೆ, ಬಯೋಫ್ಲಾಕ್ ವ್ಯವಸ್ಥೆಯಲ್ಲಿ ಸಾಕಾಣಿಕೆ ಮಾಡುವುದು ಹೆಂಗೆ ಅಂದ್ರೆ, ತ್ಯಾಜ್ಯ ನೀರಿನ ಸಂಸ್ಕರಣೆ, ಈ ಒಂದು ವೇಸ್ಟ್ ವಾಟರ್ ಏನಂತ ಹೇಳ್ತೇವೆ ಆ ವೇಸ್ಟ್ ವಾಟರ್ನ ಸಂಸ್ಕರಣೆ ಮಾಡಿ ಅದರಲ್ಲಿ ನಾವು ಆಧುನಿಕ ಜಲಕೃಷಿಯನ್ನ ಮಾಡಿ ನಾವು ಫಲಿತಾಂಶವನ್ನು ಪಡೆಯುವುದನ್ನ ನೋಡಬಹುದು. ಹಾಗೆ ನೀರಿನಲ್ಲಿರುವ ಕಾರ್ಬೋಹೈಡ್ರೇಟ್ಗಳನ್ನು ಏನು ಹೇಳ್ತೀವಿ ಆ ಕಾರ್ಬೋಹೈಡ್ರೇಟ್ಗಳು ಮತ್ತು ಇಂಗಾಲ ಮತ್ತು ಸಾರಜನಕ ಅನುಪಾತ ಕಾಯ್ದುಕೊಳ್ಳುವ ಮೂಲಕ ಈ ಒಂದು ಸ್ವಸ್ಥ ಬಯೋಫ್ಲಾಕ್ ಅನ್ನ ಉತ್ತಮ ಗುಣಮಟ್ಟದ ಯಾವುದು ಸೂಕ್ಷ್ಮ ಜೀವಿಗಳು, ಏಕಕೋಶ ಸೂಕ್ಷ್ಮ ಜೀವಿಗಳು, ಬ್ಯಾಕ್ಟೀರಿಯಾಗಳಾಗಬಹುದು, ಈ ಒಂದು ಪ್ರೋಟೀನ್ ಯುಕ್ತವಾದಂತಹ ಸೂಕ್ಷ್ಮ ಜೀವಿಗಳನ್ನ ನಾವು ಬೆಳೆಸುವ ಮೂಲಕ ಆಹಾರವಾಗಿ ಮೀನುಗಳಿಗೆ ಕೊಡಬಹುದು. ಹಾಗೆ ನೀರಿನಲ್ಲಿ ಅನುಪಯುಕ್ತವಾದ ಅಪೌಷ್ಟಿಕಾಂಶ ಇರುವಂತಹ ಅವಲಂಬಿತ ಸೂಕ್ಷ್ಮ ಜೀವಿಗಳನ್ನ ಬೆಳವಣಿಗೆ ಆಗ್ತಾ ಇರ್ತದೆ. ಈ ಒಂದು ಬೆಳವಣಿಗೆ ಆಗಿರುವಂತಹದ್ರಲ್ಲಿ ಜಲಕೃಷಿಯಲ್ಲಿ ಆಹಾರವಾಗಿ ಮಾರ್ಪಾಡು ಮಾಡುವುದು ಮೇನ್ ಈ ಒಂದು ಕಾನ್ಸೆಪ್ಟ್, ಈ ಬಯೋಫ್ಲಾಕ್ನ ಕಾನ್ಸೆಪ್ಟ್. ಅದು ಸಸಾರಜನಕ ತ್ಯಾಜ್ಯವಾಗಿ ಮಾರ್ಪಾಡು ಮಾಡಿ ಮೀನುಗಳಿಗೆ ಉತ್ತಮವಾದಂತಹ ಪ್ರೋಟೀನ್ ಅನ್ನ ನೀಡುವಂತದ್ದೇ ಈ ಒಂದು ಪರಿಣಾಮ. ಇದು ಜೈವಿಕವಾಗಿರೋದ್ರಿಂದ ಹೆಚ್ಚು ಮೀನುಗಳಿಗೆ ಯಾವುದೇ ತರಹದ ತೊಂದರೆಗಳು ಇರೋದಿಲ್ಲ. ಹಾಗೂ ಈ ವಿಷಕಾರಿಯಾದಂತಹ ಸಾರಜನಕ ಪ್ರಭೇದಗಳನ್ನ ಕೆಲವು ಭಯೋತ್ಪಾದಕಗಳಲ್ಲಿ ಹೆಚ್ಚು ವೇಗವಾಗಿ ನಾವು ವೃದ್ಧಿಸಬಹುದು. ಯಾಕೆಂದ್ರೆ ಬೆಳವಣಿಗೆ ಮಾಡುವಂತಹ ಮಟ್ಟದಲ್ಲಿ ಅಪೌಷ್ಟಿಕ ಅಥವಾ ಅನ್ಯ ಪೌಷ್ಟಿಕಾಂಶಗಳನ್ನು ಅವಲಂಬಿತ ಜೀವಿಗಳು ಅಂತಹ ಒಂದು ಜೀವಿಗಳನ್ನು ನಾವು ಕನ್ವರ್ಟ್ ಮಾಡಿ ಇದನ್ನ ಸೂಕ್ಷ್ಮ ಜೀವಿಗಳನ್ನು ಉತ್ಪಾದನೆ ಮಾಡಿ ಅದನ್ನ ಗುಂಪುಗಾರಿಕೆ ಮಾಡಿಸಿ ಆ ಗುಂಪುಗಾರಿಕೆಯನ್ನ ಊಟವಾಗಿ ಅಥವಾ ಆಹಾರವಾಗಿ ಪರಿವರ್ತನೆಯಾಗಿ 10 ಪಟ್ಟು ಈ ಒಂದು ಆಹಾರವನ್ನು ಮೀನುಗಳಿಗೆ ನಾವು ನೈಸರ್ಗಿಕವಾಗಿ ಸಹ ನಾವು ಮಾಡಬಹುದು. ಇದರಿಂದ ಆಹಾರದ ಬಳಕೆಯನ್ನು ಪ್ರಮಾಣ ಕಡಿಮೆ ಆಗುತ್ತೆ ಮತ್ತೆ ನಮ್ಮ ಒಂದು ನೈಸರ್ಗಿಕವಾಗಿ ಆಹಾರವನ್ನ ನಾವು ಸಾವಯವದಲ್ಲೇ ನಾವು ಇದನ್ನ ಕೊಡಬಹುದು. ಸೊ ಈ ನಿಟ್ಟಿನಲ್ಲಿ ಬಿಎಫ್ಟಿ ಅಥವಾ ಬಯೋಫ್ಲಾಕ್ ತಂತ್ರಜ್ಞಾನ ಬಹಳವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಹಾಗೆ ಬಯೋಫ್ಲಾಕ್ ಸಂಯೋಜನೆ ಈಗ ಪೌಷ್ಟಿಕಾಂಶಗಳನ್ನು ಅಂತ ಹೇಳಿ ಯಾವ ರೀತಿ ಇರುತ್ತೆ ಅನ್ನೋದಾದ್ರೆ ಬಯೋಫ್ಲಾಕ್ ಸಸ್ಪೆಂಡೆಡ್ ಪಾರ್ಟಿಕಲ್ ಅಥವಾ ತೇಲುವಂತಹ ಕಣಗಳಿಂದ ಕೂಡಿರುತ್ತೆ. ಇದು ಸಮುಚ್ಚಯ ಅಂದ್ರೆ ಒಂದು ಗುಂಪು ಆಗಿ ಎಲ್ಲಾ ಬ್ಯಾಕ್ಟೀರಿಯಾಗಳಾಗಬಹುದು ಬಾಹ್ಯ ಕೋಶೀಯ ಪಾಲಿಮರ್ ಪದಾರ್ಥಗಳನ್ನ ಸೂಕ್ಷ್ಮ ಜೀವಿಗಳು ಬ್ಯಾಕ್ಟೀರಿಯಾ ಪಾಚಿ ಶಿಲೀಂಧ್ರಗಳು ಅಕಶೇರುಕಗಳು ಮತ್ತೆ ಹೆಟ್ರೋಡೈಟಸ್ ಇಂತಹ ಮುಂತಾದ ಸೂಕ್ಷ್ಮ ಜೀವಿಗಳನ್ನು ಒಳಗೊಂಡಿರುವ ಗುಂಚ ಅಥವಾ ಸಮುಚ್ಚ ಅಥವಾ ಒಟ್ಟುಗೂಡಿಕೆಯನ್ನ ನಾವು ಬಯೋಫ್ಲಾಕ್ ಅಂತ ಹೇಳ್ತೇವೆ. ಇದು ಯಾವಾಗ್ಲೂ ತೇಲ್ತಾ ಇರಬೇಕು. ಯಾವಾಗ ಒಂದ್ಸರಿ ನೀವು ಕೆಳಗಡೆ ಅದು ಸೆಟಲ್ ಆಯ್ತು ಅಂದ್ರೆ ಅದು ಮತ್ತೆ ನಾವು ಅಮೋನಿಯಾ ಲಿಬರೇಟ್ ಆಗುವಂತಹ ಸಾಧ್ಯತೆ ಇರುತ್ತೆ. ಅದರಿಂದ ನಾವು ಒಂದು ಬಯೋಫ್ಲಾಕ್ ನಿರಂತರವಾಗಿ ನಾವು ಗಾಳಿಯನ್ನು ಕೊಡುವ ಮೂಲಕ ಆ ಒಂದು ಫ್ಲಾಕ್ ಅಥವಾ ಗುಂಚಗಳನ್ನ ನಾವು ತೇಲುವಂತಹ ರೀತಿಯಲ್ಲಿ ಇರಬೇಕಾಗುತ್ತೆ. ಈ ಬಯೋಫ್ಲಾಕ್ ಸೂರ್ಯನ ಬೆಳಕು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗಿರುತ್ತೆ ಹಾಗೂ ಆಮ್ಲಜನಕದ ವ್ಯವಸ್ಥೆಯು ಸಹ ನಾವು ನಿರಂತರವಾಗಿ ನಾವು ನೀಡಬೇಕಾಗುತ್ತೆ. ಈ ಜಲಕೃಷಿಯಲ್ಲಿ ಕೃತಕ ಆಹಾರವನ್ನು ಮಾತ್ರ ನಾವು ಬಳಕೆ ಮಾಡಬೇಕಾಗುತ್ತೆ ಹಾಗೂ ವಿಸರ್ಜಿತ ತ್ಯಾಜ್ಯಗಳನ್ನು ನೈಸರ್ಗಿಕವಾಗಿ ಆಹಾರವಾಗಿ ನಾವು ಪರಿವರ್ತನೆ ಮಾಡುವಂತದನ್ನ ಪ್ರಮಾಣವಾಗಿ ಮಾಡಬೇಕಾಗುತ್ತೆ. ಈ ತರ ರೂಪುಗೊಂಡ ಪ್ರೋಟೀನ್ಯುಕ್ತ ಸಮೃದ್ಧ ಜೈವಿಕ ಆಹಾರವನ್ನು ನಾವು ಮೀನುಗಳಿಗೆ ಕೊಡುವ ಮೂಲಕ ಆಹಾರದ ಬಳಕೆಯನ್ನು ಕಡಿಮೆ ಮಾಡಿ ಸುಮಾರು ಒಂದು 40-60% ಆಹಾರವನ್ನು ಕಡಿತಗೊಳಿಸಬಹುದು. ನೈಸರ್ಗಿಕವಾಗಿ ನಾವು ಆಹಾರವನ್ನ ಉತ್ಪಾದನೆ ಮಾಡಿಸಿ ಮೀನುಗಳಿಗೆ ಕೊಡಬಹುದು. ಸೊ ಬಯೋಫ್ಲಾಕ್ ನಲ್ಲಿ ಉತ್ಪತ್ತಿಯಾಗುವ ಪ್ರತಿಯೊಂದು ಗುಂಪುಗಳು ಲೋಹ ಆಕಾರದಲ್ಲಿ ಸಡಿಲವಾದ ಮ್ಯಾಟ್ರಿಕ್ಸ್ ಗಳ ಜೊತೆಗಳಲ್ಲಿ ಅಥವಾ ಗುಂಪುಗಳಲ್ಲಿ ಈ ಒಂದು ಆಹಾರದ ಗೊಂಚಲು ಇರುತ್ತೆ. ಈ ಬ್ಯಾಕ್ಟೀರಿಯಾಗಳಿಂದ ಸ್ರವಿಸುವ ತಂತು ಸೂಕ್ಷ್ಮ ಜೀವಿಗಳು ಮತ್ತು ಸ್ಥಾಯಿ ಸೂಕ್ಷ್ಮ ಜೀವಿಗಳು ಅಂದ್ರೆ ಒಂದು ಬೌಂಡ್ ಆಗಿ ಅಂದ್ರೆ ಒಂದು ಗುಂಪಿನಲ್ಲಿ ಇರೋದ್ರ ಮೂಲಕ ಆಹಾರದ ಬಳಕೆಯನ್ನ ನಾವು ವೃದ್ಧಿಯನ್ನ ಮಾಡಬಹುದು. ಇದು ಸುಮಾರು ಒಂದು 50-200 ಮೈಕ್ರಾನ್ ನಷ್ಟು ಆ ಒಂದು ಸೂಕ್ಷ್ಮ ಯಂತ್ರದ ಮೂಲಕ ನೋಡಿದಾಗ ಈ ಒಂದು ಬಯೋಫ್ಲಾಕ್ ಗಳು ಮೈಕ್ರಾನ್ ಗಳಿಂದ ಕೂಡಿರುತ್ತೆ. ಹಾಗೆ ಬಯೋಫ್ಲಾಕ್ ನಲ್ಲಿ ಏನು ವಿಶೇಷತೆ ಇದೆ ಅಂದ್ರೆ ಉತ್ತಮ ಪೌಷ್ಟಿಕಾಂಶದ ಮೌಲ್ಯಗಳು ಕಂಡುಬರೋದ್ರಿಂದ ಇದು ಒಣತೂಕದ ಪ್ರೋಟೀನ್ ನಲ್ಲಿ ನಾವು ಎಸ್ಟಿಮೇಟ್ ಮಾಡಿದಾಗ 25-50% ನಮಗೆ ಪ್ರೋಟೀನ್ ಅನ್ನ ಲಭಿಸಿದೆ. ಸೊ ಕೊಬ್ಬಿನಾಂಶ 0.5-15% ವರೆಗೂ ಈ ಒಂದು ಕೊಬ್ಬಿನಾಂಶ ಇರುತ್ತೆ ಹಾಗೂ ಜೀವಸತ್ವಗಳು ಖನಿಜಾಂಶಗಳು ಉತ್ತಮ ಮೂಲವಾಗಿರೋದ್ರಿಂದ ಈ ಬಯೋಫ್ಲಾಕ್ ನಲ್ಲಿ ವಿಶೇಷವಾಗಿ ರಂಜಕ ಜೀವಸತ್ವಗಳು ಈ ಒಂದು ಬಯೋಫ್ಲಾಕ್ ನಲ್ಲಿ ಇರೋದ್ರಿಂದ ಹೆಚ್ಚು ಪರಿಣಾಮಕಾರಿಯಾಗಿ ಇದು ಬಯೋಫ್ಲಾಕ್ ನಲ್ಲಿ ನಿರ್ವಹಿಸುತ್ತೆ. ಈ ಬಯೋಫ್ಲಾಕ್ ಕೃತಕ ಆಹಾರದ ಮೂಲಕ ಮೀನುಗಳಿಗೆ ಆಹಾರವನ್ನ ನಾವು ನೀಡುವ ಮೂಲಕ ಹೆಚ್ಚು ಉಪಯುಕ್ತವಾಗಿ ಬೇಗ ವೇಗವಾಗಿ ಬೆಳೆಯೋದಕ್ಕೆ ಅನುಕೂಲವನ್ನು ಮಾಡಿಕೊಳ್ಬಹುದು. ಹಾಗಾದ್ರೆ ಈ ಬಯೋಫ್ಲಾಕ್ ನಲ್ಲಿ ಏನೇನು ಅನುಕೂಲಗಳಿದೆ ಉಪಯೋಗಗಳಿದೆ ಅನ್ನೋದನ್ನ ನೋಡೋದಾದ್ರೆ ಒಂದು ಮೂಲವಾಗಿ ಪರಿಸರ ಸ್ನೇಹಿ ಸಾಕಾಣಿಕೆ ಪದ್ಧತಿ, ಯಾವುದೇ ತರಹದ ಸೈಡ್ ಎಫೆಕ್ಟ್ಗಳು ಇರೋದಿಲ್ಲ ಅಥವಾ ವಾತಾವರಣಕ್ಕೆ ಅಥವಾ ಪರಿಸರಕ್ಕೆ ಯಾವುದೇ ತರಹದ ಹಾನಿಯನ್ನು ಉಂಟು ಮಾಡೋದಿಲ್ಲ ಹಾಗೂ ಪರಿಸರದ ಮೇಲೆ ಯಾವುದೇ ತರಹದ ಪ್ರತಿಕೂಲ ಪರಿಣಾಮವನ್ನು ಸಹ ಇದು ಮಾಡದೇ ಇರೋದ್ರಿಂದ ಪರಿಸರ ಸ್ನೇಹಿ ಅಂತಾನೆ ಹೇಳ್ಬಹುದು. ಹಾಗೂ ಬಹಳ ಕಡಿಮೆ ನೀರಿನಲ್ಲಿ ಕಡಿಮೆ ಭೂಮಿಯಲ್ಲಿ ನಿರ್ವಹಣೆಯನ್ನು ಮಾಡಿದ್ರಿಂದ ಇದು ಹೆಚ್ಚು ಲಾಭದಾಯಕ. ಹಾಗೆ ಕಡಿಮೆ ನೀರಿನಲ್ಲಿ ಅಂದ್ರೆ ವಿನಿಮಯ ನೀರನ್ನು ಮಾಡುವ ಮೂಲಕ ಈ ಒಂದು ಬಯೋಫ್ಲಾಕ್ ಅನ್ನ ರೈತ ಬಾಂಧವರು ಕೈಗೊಳ್ಳಬಹುದು ಹಾಗೂ ಹೆಚ್ಚು ಉತ್ಪಾದನೆಯನ್ನು ಸಹ ಹೆಚ್ಚು ಬಿತ್ತನೆ ಮಾಡಿ ಹೆಚ್ಚು ಉತ್ಪಾದನೆಯನ್ನು ಸಹ ಮಾಡಬಹುದು. ಯಾಕೆಂದ್ರೆ ಆಕ್ಸಿಜನ್ ಕೊಡೋದ್ರಿಂದ ನಮಗೆ ಯಾವುದೇ ತರಹದ ಅಮೋನಿಯಾ ವಿಷಕಾರಿ ವಸ್ತುಗಳು ಅಲ್ಲಿ ಜನರೇಟ್ ಆಗದೆ ಇದ್ದಂಗೆ ಉತ್ಪತ್ತಿ ಆಗದೆ ಇದ್ದಂಗೆ ನಾವು ನೋಡ್ಕೊಳ್ಳೋದ್ರಿಂದ ಮೀನುಗಳಿಗೆ ಯಾವುದೇ ತರ ತೊಂದರೆಗಳಾಗೋದಿಲ್ಲ. ಅಕಸ್ಮಾತ್ ಏನಾದ್ರೂ ಏನು ಟೆಂಪರೇಚರ್ ವೇರಿಯೇಷನ್ ಇಂದ ಅಂದ್ರೆ ಉಷ್ಣಾಂಶದ ಒಂದು ಬದಲಾವಣೆ ಅಥವಾ ಏರುಪೇರುಗಳಿಂದ ಒಂದು ಸ್ವಲ್ಪ ನಮ್ಮ ಮೀನುಗಳು ಬದುಕುಳಿಯುವ ಪ್ರಮಾಣಗಳು ಕಡಿಮೆ ಆಗುತ್ತೆ. ಆ ಒಂದು ಉಷ್ಣಾಂಶವನ್ನ ಮತ್ತೆ ನಿರಂತರವಾಗಿ ಆಕ್ಸಿಜನ್ ಅಥವಾ ಆಮ್ಲಜನಕವನ್ನು ಕೊಡುವ ಮೂಲಕ ನಾವು ಯಾವುದೇ ತರಹದ ಸರ್ವೈಲ್ಟಿಯನ್ನ ಬದುಕೊಳ್ಳಿಕೆ ಪ್ರಮಾಣವನ್ನು ನಾವು ಹೆಚ್ಚಿಸಬಹುದು. ಹಾಗೆ ನೀರಿನ ಮಾಲಿನ್ಯವನ್ನು ಸಹ ನಾವು ಕಡಿಮೆ ಮಾಡಬಹುದು. ಇದನ್ನು ನೇರವಾಗಿ ನಾವು ತೋಟಗಾರಿಕೆ ಬೆಳೆಗಳು ಅಥವಾ ಕೃಷಿ ಬೆಳೆಗಳಿಗೆ ನಾವು ಕೊಡದೇ ಆದರೆ ಯಾವುದೇ ತರಹದ ಪ್ರಾಬ್ಲಮ್ಗಳು ಇಲ್ಲ. ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ಇರೋದ್ರಿಂದ ಯಾವುದೇ ಒಂದು ಬೆಳೆಗೆ ಕಾರ್ಬನ್ ಫಿಕ್ಸೇಷನ್ ಅನ್ನೋದು ಬಹಳ ಮುಖ್ಯ. ಅಂದ್ರೆ ಇಂಗಾಲದ ಸ್ಥಿರತೆ ಕಾಪಾಡಿಕೊಂಡದ್ದೇ ಆದಲ್ಲಿ ಯಾವುದೇ ಬೆಳೆಗಳು ವೇಗವಾಗಿ ಬೆಳೆಯುತ್ತೆ. ಒಂದು ಎರಡನೇದಾಗಿ ಹೆಚ್ಚು NPK ಇರೋದ್ರಿಂದ ತೋಟಗಾರಿಕೆ ಅಥವಾ ಕೃಷಿಗಳಿಗೆ ಹೆಚ್ಚು ಲಾಭದಾಯಕ. ಇದರಿಂದ ತೋಟಗಾರಿಕೆ ಅಥವಾ ಕೃಷಿಯಲ್ಲಿ ಸುಮಾರು ಒಂದು 40-60% ನಾವು ರಾಸಾಯನಿಕ ಗೊಬ್ಬರಗಳನ್ನ ಕಡಿತವನ್ನು ಮಾಡ್ಕೊಳ್ಬಹುದು. ಅಂದ್ರೆ ಈಗೇನು ನಾವು ಮೀನು ಕೃಷಿ ಮಾಡಿ ಉಳಿದಂತಹ ಏನು ನೀರು ಇರ್ತದೆ, ಯಾವಾಗ ನಾವು ನೀರು ತೆಗಿತಾ ಇರ್ತೀವಿ ಅನ್ನುವಂತಹ ಒಂದು ಸಂದರ್ಭದೊಳಗೆ ಆ ನೀರನ್ನು ನಾವು ಕೃಷಿ ಬೆಳೆಗಳಿಗೆ ತೋಟಗಾರಿಕೆ ಬೆಳೆಗಳಿಗೆ ಯಶಸ್ವಿಯಾಗಿ ಉಪಯೋಗ ಮಾಡ್ಕೊಳ್ಬಹುದು ಅಂತೀರಿ? ಹೌದು ಹೌದು ಹೌದು, ಖಂಡಿತವಾಗಿಯೂ. ಸೊ ಇದು ಬಹಳ ಪೌಷ್ಟಿಕಾಂಶ, ಏನು ಜೀವಸತ್ವ ಅಥವಾ ಜೀವಾಮೃತ ಅಂತ ನಾವು ಕರಿತಾ ಇದೀವಲ್ಲ, ಅದೇ ರೀತಿ ನಾವು ಎಸ್ಟಿಮೇಟ್ ಮಾಡಿದಾಗ ಪ್ರೋಟೀನ್ ಆಗಬಹುದು, ಫ್ಯಾಟ್, ಲಿಪಿಡ್ಸ್ ಮತ್ತು ಮಾಯಿಸ್ಚರ್ ಕಂಟೆಂಟ್ ಈ ಒಂದು ಫ್ಲಾಕ್ ನಲ್ಲಿ ಅತ್ಯಂತ ಹೆಚ್ಚು ಇರೋದ್ರಿಂದ ನಾವು ಕೃಷಿ ಬೆಳೆಗಳಿಗೆ ಹೆಚ್ಚಿಗೆ ಕೊಡೋದ್ರ ಮೂಲಕ ಇಂಗಾಲವನ್ನು ಸ್ಥಿರತೆ ಮಾಡಿಕೊಳ್ಳೋ ಜೊತೆಲಿ ನಾವು ಇಳುವರಿಯನ್ನು ಸಹ ಮಾಡಬಹುದು. ಅದ್ರ ಜೊತೆಗೆ ನಾವು ಕಾಂಡ ಕೊರಗುವಂತಹ ಹುಳಗಳು ಏನಾದರೂ ಇತ್ತು ಅಂದ್ರೆ ಅಥವಾ ಬೇರೆ ಬೇರೆ ಕೀಟಗಳನ್ನ ಸಹ ನಾವು ಇದರಿಂದ ಅವಾಯ್ಡ್ ಮಾಡಬಹುದು, ನಿಯಂತ್ರಣ ಮಾಡಬಹುದು. ಹಾಗೆ ಈ ಒಂದು ಬಯೋಫ್ಲಾಕ್ ನಲ್ಲಿ ಯಾವ್ಯಾವ ರೀತಿಯ ಒಂದು ತಳಿಗಳನ್ನ ನಾವು ಸಾಕಾಣಿಕೆ ಮಾಡಬಹುದು ಅನ್ನೋದನ್ನ ನೋಡೋದಾದ್ರೆ ಬಯೋಫ್ಲಾಕ್ ನಲ್ಲಿ ನಾವು ರೌಂಡ್ ಅಲ್ಲಿ ಮಾಡ್ಕೊಳ್ಬಹುದು, ವಿನ್ಯಾಸವನ್ನು ಮಾಡ್ಕೊಳ್ಬೇಕಾದ್ರೆ ಅಥವಾ ರೆಕ್ಟಾಂಗ್ಯುಲರ್ ಆದ್ರೂ ಮಾಡ್ಕೋದು, ಸ್ಕ್ವೇರ್ ಆರು ಮಾಡ್ಕೊಳ್ಬಹುದು. ಸೊ ಈ ಒಂದು ಕೊಳವನ್ನ ನಿರ್ಮಾಣ ಆದ ನಂತರ ನೀರನ್ನು ತುಂಬಿಸಬೇಕು. ನೀರನ್ನು ತುಂಬಿಸಿದ ನಂತರ ಆ ಫ್ಲಾಕ್ ಅಂತ ಪ್ರೊಬಯೋಟಿಕ್ಸ್ ಗಳನ್ನ ಹಾಕಬೇಕು. ಪ್ರೊಬಯೋಟಿಕ್ಸ್ ಅಂದ್ರೆ ಉಪಯುಕ್ತವಾದಂತಹ ಒಂದು ಸೂಕ್ಷ್ಮ ಜೀವಿಗಳ ಗೊಂಚಲುಗಳು. ಆ ಗೊಂಚಲುಗಳನ್ನ ನಿರ್ಮಾಣ ಮಾಡಿದಾಗ ಕೊಳಗಳಕ್ಕೆ ಅದನ್ನ ಬಿಟ್ಟಾಗ ಸುಮಾರು ಒಂದು 24-48 ಗಂಟೆಯ ನಂತರ ಈ ಫ್ಲಾಕ್ ಗಳು ಉತ್ಪತ್ತಿ ಆಗ್ತವೆ. ಸೊ ಈ ಒಂದು ಫ್ಲಾಕ್ ಗಳಲ್ಲಿ ಉತ್ಪತ್ತಿ ಆದ್ಮೇಲೆ ಉತ್ತಮ ಫಲಿತಾಂಶವನ್ನು ಪಡಿಬೇಕಾದ್ರೆ ನಾವು ನಿರ್ದಿಷ್ಟವಾದ ಅಂತ ಒಂದು ಸೆಲೆಕ್ಟಿವ್ ತಳಿಗಳನ್ನು ನಾವು ಇದಕ್ಕೆ ಬಿಡಬೇಕಾಗುತ್ತೆ. ಆ ಒಂದು ತಳಿಗಳನ್ನು ನಾವು ನೋಡೋದಾದ್ರೆ ಪ್ರಮುಖವಾಗಿ ಬಯೋಫ್ಲಾಕ್ ನಲ್ಲಿ ಬೆಳೆಯುವಂತಹ ತಳಿಗಳಾದ ಸಿಂಗಿ ಅಥವಾ ಚೇಳು ಮೀನು ಅಂತ ನಾವು ಕರಿತೀವಿ, ಮಾಗೂರು, ಪಾಪ್ಡ ಮತ್ತು ಕೋಯಿ, ಅದರಲ್ಲಿ ತೈವಾನ್ ಕೋಯಿ ಮತ್ತೆ ಥೈಲ್ಯಾಂಡ್ ಕೋಯಿ ಅಂತ ಇರುತ್ತೆ, ಅಂತವು ಮೀನುಗಳನ್ನ ಸಾಕಾಣಿಕೆ ಮಾಡಬಹುದು. ಪಂಗೇಸಿಯಸ್, ತಿಲಾಪಿಯಾ, ಸಾಮಾನ್ಯ ಗೆಂಡೆ ಅಥವಾ ಕಾಮನ್ ಕಾರ್ಪ್ ಅಥವಾ ಗೌರಿ ಮೀನು ಅಂತ ಹೇಳ್ತೀವಿ. ಮತ್ತೆ ರೋಹು ಇದು ಅಂತ ಅಷ್ಟು ಸೂಕ್ತವಲ್ಲ, ಆದ್ರೂ ಒಂದ್ ಸ್ವಲ್ಪ ಮಾಡಬಹುದು. ತಿಲಾಪಿಯಾ ದಿ ಬೆಸ್ಟ್ ಇದಕ್ಕೆ, ತಿಲಾಪಿಯಾ ಆಗ್ಬಹುದು, ಪಂಗೇಸಿಯಸ್, ಸಿಂಗಿ ಮೀನುಗಳು, ಸಿಗಡಿ ಮೀನುಗಳು, ವೆನಾಮಿ ಅಂತ ಈಗ ಥೈಲ್ಯಾಂಡ್ ಅವರದು ತಳಿ ಬಂದಿದೆ, ಈ ಒಂದು ತಳಿಯನ್ನು ಸಹ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಮಾಡೋದ್ರ ಮೂಲಕ ಹೆಚ್ಚಿನ ರೇಟ್ ಅನ್ನ ಅಂದ್ರೆ ಮಾರುಕಟ್ಟೆಯಲ್ಲಿ ಉತ್ತಮವಾದ ಬೆಲೆ ಇರೋದ್ರಿಂದ ರೈತ ಬಾಂಧವರು ಯಾವುದೇ ಕಾರಣಕ್ಕೂ ಲಾಸ್ ಆಗುವಂತ ಪ್ರಮೇಯ ಇರೋದಿಲ್ಲ. ಸೊ ಇಂತಹ ಒಂದು ಬಯೋಫ್ಲಾಕ್ ಅನ್ನ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ನಮ್ಮ ರೈತ ಬಾಂಧವರು ಕೈಗೊಂಡಿದ್ದೇ ಆದಲ್ಲಿ ಅಧಿಕ ಇಳುವರಿಯ ಪಡೆಯುವ ಜೊತೆಗೆ ಉತ್ತಮವಾದ ಬೆಲೆಯನ್ನು ಇರೋದ್ರಿಂದ ಇದರಲ್ಲಿ ಯಾವುದೇ ತರಹದ ಲೇಬರ್ ಓರಿಯೆಂಟೆಡ್ ಹೆಚ್ಚಿಗೆ ಇರೋದಿಲ್ಲ. ಒಬ್ಬ ಒನ್ ಮ್ಯಾನ್ ಶೋ ಇರುತ್ತೆ ಇದರಲ್ಲಿ. ಆದರೆ ನಿರಂತರವಾಗಿ ವಿದ್ಯುಚ್ಛಕ್ತಿ ಅವಶ್ಯಕತೆ ಇದೆ ಒಂದು. ಎರಡನೇದಾಗಿ ಬಯೋಫ್ಲಾಕ್ ಅನ್ನ ವೃದ್ಧಿ ಮಾಡ್ಕೊಳ್ಳೋದು ಹೆಂಗೆ ಮತ್ತೆ ಯಾವ ರೀತಿ ಎಸ್ಟಿಮೇಟ್ ಮಾಡ್ಕೊಳ್ಬೇಕು ಅನ್ನೋದು ಎರಡನೇ ಜ್ಞಾನ ಇರಬೇಕು. ಮತ್ತೆ ಮೂರನೇದು ಯಾವಾಗಲೂ ಆಕ್ಸಿಜನ್ ಅಥವಾ ಆಮ್ಲಜನಕವನ್ನು ಪೂರೈಕೆ ಮಾಡೋದಕ್ಕೆ ವ್ಯವಸ್ಥೆಯನ್ನು ಇಟ್ಕೊಂಡಿರಬೇಕು. ಹಾಗೆ ಸೆಲೆಕ್ಟ್ ಮಾಡುವಾಗ ತಳಿಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳುವಾಗ ರೈತ ಬಾಂಧವರು ಆರೋಗ್ಯವಾಗಿರುವಂತಹ ಉದ್ದದ ಮೀನು ಮರಿಗಳನ್ನ ಸುಮಾರು ಮಿನಿಮಮ್ ಏನಿಲ್ಲ ಅಂದ್ರೂ 3-4 ಇಂಚು ಮೀನು ಮರಿಗಳನ್ನ ಆಯ್ಕೆ ಮಾಡಿಕೊಳ್ಳುವುದು ಉತ್ತಮ. ಸೊ ಇದರ ಜೊತೆಗೆ ನಿರ್ವಹಣೆಯನ್ನ ಬಹಳ ಸುಲಭ ಇರುತ್ತೆ. ಟೆಂಪರೇಚರ್ 28-30 ಡಿಗ್ರಿ ಟೆಂಪರೇಚರ್ ಇರಬೇಕು. ಮತ್ತೆ ಚಳಿಗಾಲದಲ್ಲಿ ಯಾವುದೇ ತರಹದ ಬಿತ್ತನೆಗಳನ್ನ ಈ ಬಯೋಫ್ಲಾಕ್ ನಲ್ಲಿ ಮಾಡಬಾರದು. ಯಾಕೆಂದ್ರೆ 18-20 ಡಿಗ್ರಿ ವರೆಗೂ ಈ ಒಂದು ಬಯೋಫ್ಲಾಕ್ ನಲ್ಲಿ ಬೆಳವಣಿಗೆ ಆಗೋದು ಕುಂಠಿತ ಆಗುತ್ತೆ. ಬಿತ್ತನೆ ಮಾಡುವಂತಹ ಸಮಯ ಅಂದ್ರೆ ಜೂನ್, ಜುಲೈ, ಆಗಸ್ಟ್ ಬೆಸ್ಟ್. ಮತ್ತೆ ಚಳಿಗಾಲ ಬಿಟ್ಟು ನಂತರ ಫೆಬ್ರವರಿ, ಮಾರ್ಚ್ ಇಂದನೂ ಸಹ ಮಾಡಬಹುದು. ವರ್ಷಕ್ಕೆ 2 ಬೆಳೆಗಳನ್ನು ನಾವು ಈ ಬಯೋಫ್ಲಾಕ್ ನಲ್ಲಿ ಪಡಿಬಹುದು. ಮತ್ತೆ ಈ ಒಂದು ಬಯೋಫ್ಲಾಕ್ ನಲ್ಲಿ ಪ್ರಮುಖವಾಗಿ ಯಾವ ರೀತಿ ಮಾಡಬಹುದು, ಈ ಫ್ಲಾಕ್ ಗಳನ್ನ ಯಾವ ರೀತಿ ನಾವು ತಯಾರಿಸಿಕೊಳ್ಬಹುದು ಅನ್ನೋದನ್ನ, ಫ್ಲಾಕ್ ಅಂದ್ರೆ ಎಪ್ಪು ಅಂತ ಇದೆ ಹಾಲಿಗೆ, ಅದೇ ರೀತಿ ನಾವು ಈ ಒಂದು ಫ್ಲಾಕ್ ಗಳನ್ನ ಇನಾಕ್ಲೇಮ್ ಮಾಡುವ ಮೂಲಕ ಎಪ್ಪನ್ನು ಹಾಕುವ ಮೂಲಕ ಅಭಿವೃದ್ಧಿಯನ್ನು ಮಾಡ್ಕೋಬೇಕು. ಫ್ಲಾಕ್ ಅಭಿವೃದ್ಧಿಗೆ ಒಂದು ಸುಮಾರು 15,000 ಲೀಟರ್ ಒಂದು ಕಂಟೈನರ್ ಗಳನ್ನ, ಡ್ರಮ್ ಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಅದರಲ್ಲಿ ಶುದ್ಧವಾದ 150 ಲೀಟರ್ ಇನಾಕ್ಲಮ್ ನ ಹಾಕಬೇಕಾಗುತ್ತೆ. 15,000 ಶುದ್ಧ ನೀರಿಗೆ 150 ಲೀಟರ್ ಇನಾಕ್ಲಮ್ ಅಥವಾ ಎಪ್ಪುಗಳನ್ನ ಹಾಕಬೇಕಾಗುತ್ತೆ. ಈ ಎತ್ತನ್ನ ತಯಾರಿಸಿದ ಯಾವಾಗಿದೆ ಅಂದ್ರೆ 50 ಲೀಟರ್ ನೀರು ಹಿಡಿಯುವಂತಹ ಒಂದು ಟಬ್ ಅನ್ನ ತಗೊಳ್ಬೇಕು. ಅದರಲ್ಲಿ ನಿರಂತರವಾಗಿ ರಭಸವ ಯುಕ್ತವಾಗಿ ಗಾಳಿಯನ್ನ ನಾವು ಕೊಡಬೇಕಾಗುತ್ತೆ. 3 ಕೆಜಿ ಮಣ್ಣನ್ನ ಹಾಕಬೇಕು ಮತ್ತೆ 1.5 ಕೆಜಿ ಅಮೋನಿಯಂ ಸಲ್ಫೇಟ್ ಅಥವಾ ಯೂರಿಯಾವನ್ನ ನಾವು ಹಾಕಬೇಕಾಗುತ್ತೆ. ಮತ್ತೆ 30 ಗ್ರಾಮ್ ಇಂಗಾಲ ಮೂಲ, ಅಂದ್ರೆ ಇಂಗಾಲ ಅಂದ್ರೆ ಗೋಧಿ ಹಿಟ್ಟಾಗಬಹುದು, ಬೆಲ್ಲ ಆಗ್ಬಹುದು, ಟೋಪಿಯಾಕ ಹಿಟ್ಟಾಗಬಹುದು, ಇದನ್ನ 30 ಗ್ರಾಮ್ ಹಾಕಬೇಕಾಗುತ್ತೆ. ಮತ್ತೆ ಟಬ್ ಅಲ್ಲಿ ಚೆನ್ನಾಗಿ ಬೆರೆಸಿ ಗಾಳಿಯನ್ನ ನಾವು ಜಾಸ್ತಿಯಾಗಿ ಕೊಟ್ಟಂತ ಪಕ್ಷದಲ್ಲಿ ಸುಮಾರು ಒಂದು 24-48 ಗಂಟೆಯಲ್ಲಿ ಈ ಇನಾಕ್ಯುಲಮ್ ಅಥವಾ ಎಪ್ಪು ತಯಾರಾಗುತ್ತೆ. ಇದನ್ನ ನಾವು ಸಾಕಾಣಿಕಾ ಕೊಳಕ್ಕೆ ನಾವು ಹಾಕಬಹುದು. ಫ್ಲಾಕ್ ಅಭಿವೃದ್ಧಿಯಾದ ನಂತರ ಇಂಗಾಲದ ಮೂಲ ವಸ್ತುಗಳನ್ನ ದೈನಂದಿಕವಾಗಿ ನಾವು ಸೇರ್ಪಡೆಯನ್ನ ಮಾಡುವಂತಹ ಅಗತ್ಯ ಇರುತ್ತೆ. ಅದಕ್ಕೆ ಪ್ರತಿ ಕೆಜಿಗೆ 25 ಕಚ್ಚಾ ಪ್ರೋಟೀನ್ಗಳನ್ನ ನಾವು ನೀಡಬೇಕಾಗುತ್ತೆ. ಇಂಗಾಲದ ಅನುಪಾತ ಏನಿದೆ 10:1 ಪ್ರಕಾರವಾಗಿ ಇಂಗಾಲ ಮತ್ತು ಸಾರಜನಕದ ಅನುಪಾತ ಇರಬೇಕಾಗುತ್ತೆ. ಇದು 60 ಗ್ರಾಂ ಇಂಗಾಲದ ಮೂಲವನ್ನ ಕೊಳಕ್ಕೆ ಸೇರಿಸಬೇಕಾಗುತ್ತೆ. ಈ ಒಂದು ಫ್ಲಾಕ್ 15-20 ಮಿಲಿ ತಲುಪಿದ ನಂತರ ಇದು ಸಾಕಾಣಿಕೆಗೆ ಯೋಗ್ಯವಾಗಿರುವಂತದ್ದು ಅಂತ ನಾವು ನಿರ್ಧಾರ ಮಾಡಬಹುದು. ಈ ಫ್ಲಾಕ್ಗಳು ಹೆಚ್ಚು ಎಷ್ಟು ಉತ್ಪತ್ತಿ ಆಗುತ್ತೆ ಅದರ ಮೇಲೆ ನಾವು ಆಹಾರದ ಕಡಿತವನ್ನ ನಾವು ಮಾಡಿಕೊಳ್ಬಹುದು. ಅಂದ್ರೆ ಫ್ಲಾಕ್ ಹೆಚ್ಚಿಗಾದಂಗೆ ನಾವು ಏನು ಆಹಾರ ಸರಬರಾಜು ಮಾಡಬೇಕು ಅದರ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ. ಇದರ ಮೇಲೆ ನಮ್ಮ ರೈತರು ಖರ್ಚನ್ನ ಉಳಿಸಬಹುದು ಅಂತೀರಿ? ಮೇನ್ ನಮಗೆ ಫ್ಲಾಕ್ ಅಲ್ಲಿ 15-20 ಸೆಂಟಿಮೀಟರ್ ಅಷ್ಟು ಇತ್ತು ಅಂದ್ರೆ ಉತ್ತಮವಾದಂತ ಫ್ಲಾಕ್ ಗಳು ಅಥವಾ ಎಪ್ಪು ಇದೆ ನಮ್ಮ ಇಲ್ಲಿ ಅದು ಸಾಕಾಣಿಕೆ ಕೊಳಗಳಲ್ಲಿ ಅಂತ. ನೀವು ಟ್ರಾನ್ಸ್ಪರೆಂಟ್ ಆಗಿ ಇಡ್ತು ಅಂದ್ರೆ ಅಧಿಕವಾಗಿ ನಾವು ಕೃತಕವಾದ ಆಹಾರವನ್ನೇ ನಾವು ಹಾಕೊಳ್ಬೇಕಾಗುತ್ತೆ. ಈ ಆಹಾರವನ್ನ ನಾವು ಮಾರುಕಟ್ಟೆಯಲ್ಲಿ ತುಂಬಾ ಬೆಲೆ ಇರೋದ್ರಿಂದ ಅದನ್ನ ನಾವು ಉಪಯೋಗ ಮಾಡಿಕೊಳ್ಳೋದ್ರಿಂದ 10 ರೂಪಾಯಿ ಹಾಕಿ 10 ರೂಪಾಯಿ ತೆಗೆಯೋದ್ರಲ್ಲಿ ಯಾವುದೇ ತರಹದ ಉಪಯುಕ್ತ ಇರೋದಿಲ್ಲ. ಅದೇ ನಾವು 10 ರೂಪಾಯಿ ಹಾಕಿ ಸುಮಾರು ಒಂದು 15-20 ರೂಪಾಯಿ ತೆಗೆತೀನಿ ಅಂದ್ರೆ ಈ ಕೃಷಿ ಒಂದು ಲಾಭದಾಯಕ ಅಂತ ಹೇಳಬಹುದು. ಆ ನಿಟ್ಟಿನಲ್ಲಿ ನಾವು ಎಷ್ಟು ಆಹಾರವನ್ನ ನಾವು ಉಳಿಸಿಕೊಳ್ತೀವಿ, ಈ ಫ್ಲಾಕ್ ಎಷ್ಟು ನಾವು ಅಭಿವೃದ್ಧಿಪಡಿಸ್ತೀವಿ, ಅದರ ಮೇಲೆ ಈ ಒಂದು ಕಲ್ಚರ್ ಮೆಥಡ್ ನಿರ್ಧಾರ ಆಗಿರುತ್ತೆ. ಅಂದ್ರೆ ಸರಾಸರಿಯಾಗಿ ಈಗ ನಾವು ಫ್ಲಾಕ್ ಅಂತಂದ್ರೆ ಹೆಪ್ಪನ್ನ, ಸೂಕ್ಷ್ಮಾಣು ಜೀವಿಗಳ ಹೆಪ್ಪನ್ನ ಉಪಯೋಗ ಮಾಡಿದೀವಿ ಅಂತಂದ್ರೆ ಆಹಾರದೊಳಗೆ ಎಷ್ಟು ಕಡಿತ ಮಾಡಬಹುದು ಅಂತೀರಿ? ಸುಮಾರು ಒಂದು 60-70% ನಾವು ಆಹಾರವನ್ನ ಕಡಿತ ಮಾಡಬಹುದು. ಒಂದು 30-40% ಕೃತಕ ಆಹಾರವನ್ನ ಕೊಡಬಹುದು. ಈಗ ತಾವೆಲ್ಲ ಮಾರುಕಟ್ಟೆಯಲ್ಲಿ ನೋಡಿದಿರಿ, 120-150 ರೂಪಾಯಿ ವರೆಗೂ ಪರ್ ಕಿಲೋ ಇದೆ. ಸೊ ಅಷ್ಟು ಪ್ರಮಾಣದ ನೀವು ಆಹಾರವನ್ನ ಒಂದು ಮೀನು ಬೆಳಿಬೇಕು ಅಂದ್ರೆ 1 ಕೆಜಿ ಕೃತಕ ಆಹಾರಕ್ಕೆ 1 ಕೆಜಿ ಮೀನು ಮಾಂಸ ಪರಿವರ್ತನೆ ಆಗಬೇಕು. ಆಗ್ಲಿಲ್ಲ ಅಂದಾಗ ಅದು ನಮ್ಮ ವೈಜ್ಞಾನಿಕವಾಗಿ ಸೂಟಬಲ್ ಅಲ್ಲ, ಅಥವಾ ಕಲ್ಚರ್ಗೆ ಯೋಗ್ಯವಲ್ಲ, ನಿಮ್ಮ ಮೆಥಡ್ ಫೇಲ್ ಆಗಿದೆ ಅಂತ ನಾವು ಹೇಳ್ಬೋದು. ಆದ್ರಿಂದ ಎಷ್ಟು ನಾವು ಆಹಾರವನ್ನು ಕಡಿತಗೊಳಿಸಿ ನೈಸರ್ಗಿಕ ಆಹಾರವನ್ನು ಉತ್ಪಾದನೆ ಮಾಡಿ ಅದಕ್ಕೆ ಕೊಡ್ತೀವೋ ಅಷ್ಟು ನಮಗೆ ಲಾಭ ಆಗುತ್ತೆ. ಇದೊಂಥರ ಕೆಲಸಗಾರನ್ನು ನಾವು ಎಷ್ಟು ಕಡಿಮೆ ಮಾಡಿಕೊಳ್ತೀವೋ ಅಷ್ಟು ಲಾಭ ಇರುತ್ತಲ್ಲ ಹಂಗೆ ಕೃಷಿಯಲ್ಲಿ. ಅಂದ್ರೆ ಈಗ ಬಯೋಫ್ಲಾಕ್ ಉಪಯೋಗ ಮಾಡೋದ್ರಿಂದ ಬೆಳವಣಿಗೆ ಕೂಡ ಬಹಳ ಫಾಸ್ಟ್ ಆಗ್ತಂತ್ರಿ, ವೇಗವಾಗಿ ಬೆಳೆಯುತ್ತದೆ ಅನ್ನುವಂತ ವಿಚಾರ ಹೇಳ್ತಿದ್ರಿ. ಅದೇ ನಾವು ನೈಸರ್ಗಿಕವಾಗಿ ಕೊಳಗಳಲ್ಲಿ ನೋಡಕ್ಕಾಗೋದಿಲ್ಲ, ಯಾಕೆಂದ್ರೆ ಯಾವಾಗಲೂ ನಾವು ಬಿಸಿ ಬೆಳೆ ಹಾಕಿ ನಾವು ಸ್ಯಾಂಪ್ಲಿಂಗ್ ಮಾಡಿ ಚೆಕ್ ಮಾಡಿ ಎವ್ರಿ ಮಂತ್ ಅದರ ಆರೋಗ್ಯವಾಗಿದೆಯೋ ಇಲ್ಲವೋ ಅನ್ನೋದೆಲ್ಲವನ್ನು ನೋಡಬೇಕು. ಆವಾಗ ಮೀನುಗಾರರು ಬೇಕಾಗುತ್ತಾರೆ, ಮತ್ತೆ ಇತರೆ ಲೇಬರ್ಗಳು ಬೇಕಾಗುತ್ತೆ. ಆದ್ರೆ ಇಲ್ಲಿ ನಿಮಗೆ ಸೀಮಿತ ಇರೋದ್ರಿಂದ ಒಂದು 25-30 ಲೀಟರ್ ಕೆಪಾಸಿಟಿ ಅಥವಾ 50 ಲೀಟರ್ ಕೆಪಾಸಿಟಿ ಅಂದ್ರೆ ಒಂದು ಚಿಕ್ಕದ ಒಂದು ಬಲೆಯನ್ನು ಇಟ್ಕೊಂಡು ಮೀನುಗಳನ್ನ ಚೆಕ್ ಮಾಡಬಹುದು. ಅಥವಾ ಆಹಾರನ ಕೊಟ್ಟುವಾಗ ಮೇಲ್ಗಡೆ ಆಹಾರಕ್ಕೋಸ್ಕರ ಬರುತ್ತೆ, ಆವಾಗಲೇ ತಾವು ಹಿಡಿದು ಬೆಳವಣಿಗೆ ಆಗ್ತಾ ಇದೆ ಇಲ್ಲೋ ಅನ್ನೋದನ್ನ ನಾವು ನೇರವಾಗಿ ನೋಡಬಹುದು. ನೇರವಾಗಿ ಕಲ್ಚರ್ ಅಲ್ಲಿ ನಮಗೆ ಕಾಣ್ತಾ ಇರುತ್ತೆ ಒಂದು ಫಲಿತಾಂಶವನ್ನ, ದಿನ ದಿನ ನಾವು ವ್ಯತ್ಯಾಸ ಆಗೋದನ್ನ ಮತ್ತೆ ಬೆಳವಣಿಗೆಯನ್ನ ಅಭಿವೃದ್ಧಿಯನ್ನ ಕಾಣಬಹುದು. ಡಾಕ್ಟರ್, ಯಾರಾದರೂ ತಮಗೆ ಮಾತಾಡಬೇಕು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಅವರಿಗೆ ತಮ್ಮ ನಂಬರ್ ಕೊಡ್ತೀರಿ? ಖಂಡಿತವಾಗ್ಲೂ, 9141-88-5905. ಆತ್ಮೀಯರೇ, ಡಾಕ್ಟರ್ ವಿಜಯಕುಮಾರ್ ಅವರು ಹೇಳಿದಂತಹ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ನೋಟ್ ಮಾಡಿಕೊಳ್ಬಹುದು. 9141-88-59-05 ಈ ನಂಬರ್ ಅನ್ನ ತಾವು ಸಂಪರ್ಕ ಮಾಡಬಹುದು. ಒಳ್ಳೆಯದು ಡಾಕ್ಟರ್ ವಿಜಯ್ ಕುಮಾರ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಈ ಹೊಸ ತಂತ್ರಜ್ಞಾನ, ಪರಿಸರ ಸ್ನೇಹಿ ತಂತ್ರಜ್ಞಾನ ಆಗಿರುವಂತಹ ಬಯೋಫ್ಲಾಕ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೀರಿ. ಅಂದ್ರೆ ಬಯೋಫ್ಲಾಕ್ ಅಂತಂದ್ರೆ ಏನು, ಅದನ್ನ ನಾವು ಉಪಯೋಗ ಮಾಡೋದ್ರಿಂದ ಯಾವ ರೀತಿ ನಮಗೆ ಉಳಿತಾಯ ಆಗ್ತದ, ಅದರ ಜೊತೆಗೆ ಪರಿಸರಕ್ಕೂ ಕೂಡ ಒಳ್ಳೇದಾಗ್ತದ, ಆಮೇಲೆ ನಮ್ಮ ಕೃಷಿಗೆ ಸಹಿತ ಇದರಿಂದ ಸಾಕಷ್ಟು ಅನುಕೂಲಗಳು ಆಗ್ತಾವ ಅನ್ನೋದ್ರ ಬಗ್ಗೆ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ. ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ತೆ. ಇದುವರೆಗೆ ತಜ್ಞವಾಣಿಯಲ್ಲಿ ವಿಜಯಪುರದ ಮೀನುಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾ ಎಸ್ ವಿಜಯಕುಮಾರ್ ಅವರೊಡನೆ ಮೀನು ಕೃಷಿಯಲ್ಲಿ ಬಯೋಪ್ಲಕ್ ನೀಲಿಕ್ರಾಂತಿ ತಂತ್ರಜ್ಞಾನ ಕುರಿತು ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರುಳಿ. ಈಗ ಅಣ್ಣಲಿಂಗ ಮಹಾರಾಜ್ ಹಾಗೂ ಸಂಗಡಿಗರಿಂದ ಒಂದು ಜನಪದ ಗೀತೆ ಕೇಳೋಣಂತ. ಕಾಡಿದಟ್ಟು ಎನಗ ಕಡುವ ಕಾಡಿದಟ್ಟು ಎನಗ ಕಡುವ ಕಾಡಿ ಕಾಡಿಯ ನೋಡುವ ಕಡಿಗಾದೆಯಲೆ ನಿನ್ನ ಕಾಡಿಗಾದೆಯಲೆ ನಿನ್ನ ಸವುವ ಎಷ್ಟು ಕಡತಿ ನೀನು ಕಡುವ ಎಷ್ಟು ಕಡತಿ ನೀನು ಕಡುವ ಮಾಯದ ಮನಸ್ಸು ಸಾರುವ ಮಾಯದ ಮನಸ್ಸು ಸಾರು ಮೀರಿದವನ ಶಪ್ಪ ಹರಿಯೋವ ಮಾಯದ ತ್ವಗಲಿನ ಮಾಯದ ತ್ವಗಲಿನ ಚಿಲುವ ಎಷ್ಟು ಕಾಡತಿ ನೀನು ಕಾಡುವ ಎಷ್ಟು ಕಾಡತಿ ನೀ ಕಾಡುವ ಎಲುವಿನ ಹಂದರೆ ಎಲುವಿನ ಹಂದರೆ ಮನೆಯುವ ಪ್ರಥಮೋಷದ ಎಲವಿನ ಹಂದರ ಮನಿಯುವ ರಥಮೋಷದ ಊರುವ ಊರಿಗೆ ಒಂಬತ್ತು ಊರಿಗೆ ಒಂಬತ್ತು ದ್ವಾರುವಾದರ ನೆಲಿಗೊಂಡವಗಿಲ್ಲ ತೋರುವ ಎಷ್ಟು ಕಾಡತಿ ನೀನು ಕಾಡುವ ಕಡಿಗಾರಿ ನಿನ್ನ ಸಾವುವ ಓಂಕಾರವಲ ಕ್ಷಾರುವ ಓಂಕಾರವಲ ಕ್ಷಾರುವ ಮೇಲಿ ನೀ ಒಳಗೋದಿ ನೋಡುವ ಮೇಲಿ ನೀ ಒಳಗೋದಿ ನೋಡುವ ಆದಿನ ಒಲಗುಂದ ಎಲ್ಲವೂ ಆಗುರು ನಾಗಲಿಂಗನೇ ನಾಗಲಿಂಗನೇ ಬಲ್ಲವು ಎಷ್ಟು ಕಾಡತಿ ನೀ ಕಾಡು ಆನ್ ಎಷ್ಟು ಕಾಡತೀನಿ ಕಾಡು ಇದುವರೆಗೆ ಅಣ್ಣಲಿಂಗ ಮಹಾರಾಜ್ ಹಾಗೂ ಸಂಗಡಿಗರಿಂದ ಜನಪದ ಗೀತೆ ಕೇಳಿದ್ರೆ ಈಗ ಮತ್ತೊಮ್ಮೆ ನಿತ್ಯ ಮೇಘ ಸಂದೇಶ ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್ ಮತ್ತೆ ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಳ್ಳಬಹುದು, ಪ್ರಖರ ಬಿಸಿಲು ಇರಬಹುದು, ಮಳೆಯಾಗುವಂತಹ ಸಾಧ್ಯತೆಗಳು ಇಲ್ಲ ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಕೇವಲ ಶೇಕಡ 10% ಅನ್ನುವಂತಹ ಸೂಚನೆ ಅದ. ಈ ಸೂಚನೆಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಅಣ್ಣಲಿಂಗ ಮಹಾರಾಜ್ ಹಾಗೂ ಸಂಗಡದಿಂದ ಇನ್ನೊಂದು ಜನಪದ ಗೀತೆ ಕೇಳೋಣಂತ. ಶಿವರು ಆಟ ಕಿಶಗುಣ ಮಳಿದು ಇಷ್ಟಾಡಿದರೆ ದಶ ಶಿವರು ಆಟ ಶಿಗುಣಗಳು ವಿಷಿವಗಿದ ಮೇಲೆ ಶಿಗುಣಗಳು ವಿಷಿವಗಿದ ಮೇಲೆ ಸ್ಮಗಸಾಗಿ ಕೂಡರಿ ಸ್ಮಗಸಾಗಿ ಕೂಡರಿ ಆಟಕ ಆಟಕ ವಿಷಗುಣಗಳಿದು ಇಷ್ಟಾಡಿದರೆ ದಶ ಶಿವರು ಆಟ ದಶ ಶಿವರು ಆಟಕ ಏಕಾನಂದರೇ ಏಕವಚ್ಚಿನದಿ ರಾಜನಂದರೆ ರಜತಮ ಗುಣದಿ ರಾಣಿಯಂದರೆ ಮಾ ರಾಣಿಯಂದರೆ ಮಾಯಿನ ಗೆದ್ದು ಗುಲ್ಲನಂದರೆ ಗುರು ಪಾದವ ಕಿಡದಿ ಗುಲ್ಲನಂದರೆ ಗುರು ಪಾದವ ಕಿಡದಿ ವಿಷಗುಣ ಅಳಿದು ಇಷ್ಟಾಡಿದರೆ ದಶ ಶಿವರು ಆಟ ದಶ ಶಿವರು ಆಟ ಶೈಲಾನಂದರೆ ದಶ ಇಂದ್ರಿಯ ಕಳಿದು ಶೈಲಾನಂದರೆ ದಶ ಇಂದ್ರಿಯ ಕಳಿದು ನೈಲಾನಂದರೆ ನವ ಓ ನೈಲಾನಂದರೆ ನವ ದ್ವಾರಾವ ತಿಳಿದು ಅಟ್ಟನಂದರೆ ಅಷ್ಟ ಮದಗಳ ಕಳಿದು ಓ ಅಟ್ಟನಂದರೆ ಅಷ್ಟ ಮದಗಳ ಕಳಿದು ಸತ್ಯನಂದರೆ ಶಬ್ದ ಸತ್ಯನಂದರೆ ಶಬ್ದ ಸಾಗರ ದಾಟಿ ಸತ್ಯನಂದರೆ ಶಬ್ದ ಸಾಗರ ದಾಟಿ ಸಾಗರ ದಾಟಿ ವಿಷ ಗುಣಗಳಿದು ಇಷ್ಟಾಡಿದಾರೆ ದಶ ಶಿವು ಅದು ಈ ಆಟಕ ಚಕ್ಕಾನಂದರೆ ಚಟ್ಟ ಸಾಲವ ತಿಳಿದು ಪಂಜಾನಂದರೆ ಪಂಚತತ್ವವ ಬೆಳಿದು ಇಶಾಶರಣನಲ್ಲಿ ಇಶಾಶಳಗಿಯಲ್ಲಿ ಇಶಾಶರಣನಲ್ಲಿ ಮುಕ್ತಿಯ ಪಡಿದು ಇಶ ಗುಣ ಅಳಿದು ಇಷ್ಟಾಡಿದ ದಶ ಶಿವುವದು ಈ ಆಟಕ ಇಶ ಗುಣ ಅಳಿದು ಇಷ್ಟಾಡಿದರೆ ದಶ ಶಿವುವದು ಈ ಆಟಕ ಈ ಆಟಕ. ಇದುವರೆಗೆ ಅಣ್ಣಲಿಂಗ ಮಹಾರಾಜ್ ಹಾಗೂ ಸಂಗಡಕರಿಂದ ಜನಪದ ಗೀತೆ ಕೇಳಿದ್ರಿ. ಈಗ ಕೃಷಿ ಹಾಡನ್ನು ಕೇಳೋಣಂತ. ಜೋಡಾ ಜೋಡಾ ಜೋಡಾ ಬೆಳಕೆ ಹೂ ನಾವು ಸಮೃದ್ಧಿ ಕರ್ತೇವೆ.